ಜಗತ್ ಬಾಧಿತಂ. ಬಾಧಿತಂ ಜಗತ್ ದೃಶ್ಯತ, ಜಗತ್ ದೃಶ್ಯತ ಬಾಧಿತಂ ದೃಶ್ಯತ. ಆ ಚಂದದ ಈ ಶಬ್ದ ಜ್ಞಾನಾನಂತರವೂ ಕೂಡ ಜಗತ್ತು ಇರೋ ಹಾಗೆ ಇರ್ತದೆ. ಈ ಶರೀರ, ಈ ಮನಸ್ಸು, ಈ ಬುದ್ಧಿ, ಈ ವಾಸನ, ಈ ಡಿಸೈರ್ಸು, ಈ ಆಸೆಗಳು, ಈ ಇಚ್ಛೆಗಳು, ಈ ಕರ್ಮಗಳು, ಈ ಸಂಬಂಧಗಳು ಎಲ್ಲ ಹೀಗೆ ಇರ್ತವೆ. ಆದ್ರೆ ಮೊದಲು ಸತ್ಯ ಎಂದು ಇದ್ದವು ಈಗ ಬಾಧಿತವಾಗಿರ್ತವೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮರಳಿನಲ್ಲಿ ಆಟ ಆಡ್ತೀವಿ. ಮರಳು ಗುಡ್ಡೆ ಹಾಕಿ ನನ್ನ ಮನೆ ನಿನ್ನ ಮನೆ, ನಾನು ಇದು ಮನೆ ಕಟ್ತೇನೆ ನಿನ್ನ ಮನೆ ಕಟ್ತೇನೆ ಅಂತೇಳಿ ಮರಳು ಗುಡ್ಡೆ ಹಾಕಿ ನಾವು ಅಲ್ಲಿ ಮನೆ ಆಟ ಅಂತ ಆಡ್ತೀವಿ. ಆ ಮಕ್ಕಳಿಗದು ಸತ್ಯವೋ ಏನು ಆಟವೋ ಅಂತ ನೀವು ಕೇಳಿದರೆ ಮಕ್ಕಳಿಗದು ಸತ್ಯ, ಅದು ಆಟ ಅಲ್ಲ, ಅದು ಭಾರಿ ಸತ್ಯ. ಮಾತಾಡ್ಕೊತಿರ್ತಾರೆ, ಅವ್ರದೇ ಒಂದು ಲೋಕದಲ್ಲಿ ಇರ್ತಾರೆ. ನೀವು ಮರ್ಯಾದೆ ತಗೊಂಡು ಕೇಳಬೇಕು ಅವ್ರು ಏನೇನು ಮಾತಾಡ್ತಾರ ಅಂತದ್ದು. ಅವರು ಗುಡ್ಡೆ ಹಾಕಿ ಈ ಕಡೆಗೆ ಒಂದು ಬಾಗಿಲ ಮಾಡ್ತಾರೆ, ಈ ಕಡೆ ಒಂದು ಬಾಗಿಲ ಮಾಡ್ತಾರೆ, ಇದು ನನ್ನ ಮನೆ ಬಾಗಿಲ, ಇದು ನಿನ್ನ ಮನೆ ಬಾಗಿಲ, ಅಲ್ಲೋ ನಾನು ನಿಮ್ಮ ಮನೆ ಕಾಫಿ ಕುಡಿಯೋದಕ್ಕಾದ್ರೆ ನಾನು ಸುತ್ತಾಗಿ ಬರ್ಬೇಕಲ್ಲ, ಇದು ಒಳಗಿಂದ ಒಳಗೆ ಒಂದು ಬಾಗಿಲ ಮಾಡೋಣಲ್ಲ ಅಂತ ಇಬ್ರು ಕೈ ಹಾಕಿ ಹಾಗೆ ಹಾಗೆ ಗಬರ್ತಾರೆ. ಅವ್ರ ಕೈ ಇವ್ರಿಗೆ ಕಟ್ ಹಾಕೊಂಡು ಹಾ ಇದು ಕನೆಕ್ಟಿಂಗ್ ಡೋರ್, ಇದು ನನ್ನ ರಸ್ತೆ, ಅಲ್ಲಿದೇನು ತಂಗಿ ಹಿಂಗೆಲ್ಲ ಕಿತ್ಕೊಳ್ತಾರೆ, ಅದು ನನ್ನ ಕಂಪೌಂಡ್ ಅಂತ ಕರೀತಾರೆ. ಸತ್ಯ ನೀವು ನೋಡ್ಕೊಂಡು ಕೂತ್ಕೊಂಡವ್ರಿಗೆ ಪಕ್ಕ ನಿಂತ್ಕೊಂಡು ನೋಡ್ತಿರ್ತಾರಲ್ವ ನಿಮಗೆ ಬಾಧಿತಂ. ಮಕ್ಕಳಿಗೆ ತಮ್ಮದೇ ಆದ ಸೈಕಾಲಜಿಯಲ್ಲಿ ಅದು ಸತ್ಯಂ. ಆಗ ತಿಳಿದವರಿಗೆ, ಸಾಕ್ಷಿಯಾಗಿದ್ದವರಿಗೆ ಅದು ಬಾಧಿತಂ. ಬಾಧಿತಂ ಅಂತಂದ್ರೆ ಇದ್ದು ಇಲ್ಲದಂತೆ, ಇದಂ ಜಗತ್ ಬಾಧಿತಂ. ಇದೇ ಜಗತ್ತು ಜ್ಞಾನಾನಂತರವೂ ಇರುತ್ತದೆ. ಜ್ಞಾನಾನಂತರ ಅವನ ಪ್ರಶ್ನೆ ಕೇಳೋಣ. ಸ್ವಾಮೀಜಿ ನೀವು ಕಾಫಿ ಕುಡಿತೀರಾ? ನಾವು ಕುಡಿತೇವ, ಬಾಧಿತಂ ಕಾಫಿ ಕುಡಿತೀವಿ. ಯಾವುದು ನಿನಗೆ ಬಾಧಿತವೋ ಅದನ್ನ ಬಾಧಿತ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಈ ಜನರಿಗೆಲ್ಲ ಸತ್ಯವಾಗಿ ಕಾಣುತ್ತದೆ, ಅವಿವೇಕಿಗಳು, ಅಜ್ಞಾನಿಗಳು ಅವರಿಗೆ ಸತ್ಯ ಕಂಡಷ್ಟಕ್ಕೆ ಅದು ನನಗೆ ಸತ್ಯ ಆಗಬೇಕಂತ ಏನು ನಿಯಮ ಇಲ್ಲ. ಅವರಿಗೆ ಕಂಡಿರುವ ಸತ್ಯವನ್ನು ನಾನು ವಿರೋಧ ಮಾಡೋದಿಲ್ಲ. ಅವರ ಸತ್ಯ ಅವರಿಗಿರಲಿ, ಅದರ ಮೀರಿದ ಸತ್ಯ ನನಗೆ ಗೊತ್ತಿದೆ. ಬಾಧಿತ ಸೈಂಟಿಸ್ಟ್ ಇದ್ದಾನೆ, ವಿಜ್ಞಾನಿ ಇದ್ದಾನೆ, ಅವನಿಗೆ ಗೊತ್ತು, ಖಗೋಳ ಶಾಸ್ತ್ರ ಗೊತ್ತು, ಸೂರ್ಯ ಚಂದ್ರ ನಕ್ಷತ್ರಗಳು ಪೃಥ್ವಿ ಎಲ್ಲ ಗೊತ್ತು ಅವನಿಗೆ. ಅವನಿಗೆ ಗೊತ್ತು ಸೂರ್ಯ ಉದಯ ಆಗೋದಿಲ್ಲ, ಪೃಥ್ವಿ ಸೂರ್ಯನ ಕಡೆಗೆ ತಿರುಗುತ್ತದೆ, ಹೇಗೆ ಹೇಗೆ ಪೃಥ್ವಿ ಸೂರ್ಯನ ಕಡೆ ತಿರುಗ್ತಾ ಇದೆಯೋ ಹಾಗಾಗಿ ಅಲ್ಲಿ ಅದು ಹಗಲು ಆಗ್ತಾ ಆಗ್ತಾ ಹೋಗ್ತದೆ. ಸೂರ್ಯ ಉದಯವೂ ಆಗೋದಿಲ್ಲ, ಅಸ್ತವೂ ಆಗೋದಿಲ್ಲ. ತಾಯಿ ಕೇಳ್ತಾಳೆ, ಅವಳು ಏನೋ ಒಂದು ವೃತ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ತಾಯಿ ಮಗನನ್ನು ಕೇಳ್ತಾಳೆ, ಮಗ ಪಂಚಾಂಗ ನೋಡೋ, ನಾಳೆ ಬೆಳಿಗ್ಗೆ ಸೂರ್ಯೋದಯ ಎಷ್ಟು ಗಂಟೆಗಿದೆ ನೋಡೋ. ಆವಾಗ ಈ ಮಗ ಸೈಂಟಿಸ್ಟ್ ಮಗ ಅದು, ಏ ಅಮ್ಮ ನೀನ್ ಬುದ್ಧಿ ಕಿತ್ತಿದೀಯ, ನಿಂಗೆ ಸೂರ್ಯೋದಯ ಅಂತ ಒಂದ್ ಏನಾದ್ರು ಆಗ್ತದ? ಸೂರ್ಯ ಉದಯ ಆಗೋದಿಲ್ಲ, ಸೂರ್ಯ ಅಸ್ತ ಆಗೋದಿಲ್ಲ ಗೊತ್ತಿಲ್ಲ ನನಗೆ, ನನಗೆ ಪಂಚಾಂಗ ನೋಡಿ ಹೇಳುವಂತ ಹೇಳ್ತೀಯ, ಎಲ್ಲಿ ಸೂರ್ಯೋದಯ ಅಂತ ಉತ್ತರ ಕೊಡ್ತಾನೋ ಅಥವಾ ಆ ಪಂಚಾಂಗದ ಸೂರ್ಯೋದಯವನ್ನು ಹೇಳ್ತಾನೋ? ಹೇ ಅವನಿಗೆ ಗೊತ್ತಿಲ್ಲ, ಹಾಗಾದ್ರೆ ಸೂರ್ಯೋದಯ ಆಗೋದಿಲ್ಲ ಅಂತ ಗೊತ್ತಿದ್ದರೂ ಕೂಡ ಬಾಧಿತ ಅರ್ಥ ಆಗಲಿಲ್ಲ. ಅದಕ್ಕಿಂತ ಹೆಚ್ಚಿನ ಜ್ಞಾನದಲ್ಲಿ ಅದು ಬಾಧಿತವಾಗಿ ಬಿಡುತ್ತದೆ, ಅದು ತನ್ನ ರಿಯಾಲಿಟಿಯನ್ನು ಕಳ್ಕೊಳ್ತದೆ, ಅದು ತನ್ನ ಸತ್ಯಾಂಶವನ್ನು ಕಳ್ಕೊಳ್ತದೆ, ಅದು ತನ್ನ ಸತ್ಯತೆಯನ್ನು ಕಳ್ಕೊಳ್ತದೆ. ಹಾಗೆ ಈ ಹೈಯೆಸ್ಟ್ ರಿಯಾಲಿಟಿ ನಾನು ಬ್ರಹ್ಮನೇ ಇದ್ದೇನೆ ಅನ್ನುವ ಎಚ್ಚರದಲ್ಲಿ ಇದು ಏನೂ ಬದಲಾಗುವುದಿಲ್ಲ, ಹೀಗೆ ಇರ್ತದೆ. ಆದ್ರೆ ಏನು ಬದಲಾಗ್ತದೆ? ಇದು ತನ್ನ ರಿಯಾಲಿಟಿಯ ಸತ್ಯಾಂಶವನ್ನ ತನ್ನ ಸತ್ಯತೆಯನ್ನ ಕಳ್ಕೊಂಡಿರ್ತದೆ. ಇಲ್ಲಿಂದ ದುಬಾಯಿಗೆ ಹೋಗ್ಬೇಕಾದ್ರೆ ಒಂದು ಸ್ಟಾಪ್ ಕೊಡ್ತಾನೆ ಮಲೇಷ್ಯಾಕ್ಕೆ, ಆ ಮಲೇಷ್ಯಾಕ್ಕೆ ಒಂದು ಸ್ಟಾಪ್ ಕೊಟ್ಟಾಗ, ಅಲ್ಲ ಚೈನಾ ಸಾರಿ, ಚೈನಾ ಹೋಗ್ಬೇಕಾದ್ರೆ ಮಲೇಷ್ಯಾಕ್ಕೆ ಒಂದು ಹಾಲ್ಟ್ ಕೊಡ್ತಾನೆ. ಅದು ಯಾಕಕ್ಕೆ ಅಂದ್ರೆ ಸ್ವಲ್ಪ ಫ್ಲೈಟಿಗೆ ಏನು ಅದು ಅಲ್ಲಿ ಫ್ಲೈಟೇ ಇರ್ತದೆ, ಹೀಗಾಗಿ ಅವ್ರು ಏನು ಅಫಿಷಿಯಲ್ ಕನೆಕ್ಷನ್ ಇರ್ತವೆ, ಒಂದು 2 hours ಹಾಲ್ಟ್ ಇರ್ತದೆ ಅಲ್ಲಿ ಮಲೇಷ್ಯಾ. ಆ 2 hours ಹಾಲ್ಟ್ ಇದ್ದಾಗ ನೀವು ಇಳಿದ್ದೀರಾ, ಹಾಗೆ ಏ ಬರ್ತಾ ಹೋಗೋರಿಗೆ ಹೊರಗೋಗೋ, ಅದೇ ಅದು ಪ್ರಸಾದ ಇಟ್ಟು ಬಂದಿರ್ತೀರಿ, ಆ ಪ್ರಸಾದಕ್ಕೆ ಬರ್ತಾರು ನೋಡಪ್ಪ, ಅದ್ರ ಪ್ರಸಾದ ಎಲ್ಲರೂ ತಿನ್ನೋ ಹಂಗ ಆಗ್ಬಾರ್ದು, ಅದು ಇರ್ಲಿ, ಅದೆಲ್ಲ ಪ್ರಸಾದ ಎಲ್ಲ ಇತ್ತದು. ಹಾ ಸರಿ ಸರಿ, ಅದಕ್ಕೆ ವಾಕ್ ನೋಡ್ಕೊಂಡು ಇಳಿದು ಬಂದಿದ್ದೆ. ಅಲ್ಲಿ ಇಳಿದ್ಬಿಟ್ಟು ಹಾಗಾಗಿ ಏನಾದ್ರು 2 hours ಸಾಹಿತ್ಯ ಇರ್ಬೇಕಲ್ಲ, ಹೆಂಗೆ ತಿರ್ಗಾಡ್ತಾ ಇರ್ಬೇಕಾದ್ರೆ ಕಾಫಿ ಕುಡಿದು ಮನಸ್ಸಾಯ್ತು. ಎಲ್ಲರ ಜೇಬಿನಲ್ಲಿ, ನನ್ನ ಜೊತೆ 3-4 ಜನ ಇದ್ರು, ಎಲ್ಲರ ಜೇಬಿನಲ್ಲಿ ಕೂಡ ಹಣ ಇತ್ತು. ಆಮೇಲೆ ನಾವು ನಮ್ಗೆ ಇಂಡಿಯನ್ ಹಣ ತಾನೇ ಇದ್ದಿತ್ತು, ತಗದ್ವಿ. ಅವರಂದ್ರು ನಾವು ರುಪಿ ತಗೊಳ್ಳೋದಿಲ್ಲ ವಾಪಸ್, ಕಾಫಿಯರೇ ಕುಡಿದ್ಬಿಟ್ಟೇವಿ, ಜೇಬಿನಾಗ ಮಲೇಷ್ಯನ್ ಹಣ ಇಲ್ಲ, ಅವ ರೂಪಾಯಿ ಮುಟ್ಟುವಲ್ಲ, ರೂಪಾಯಿ ತೆಗೆಯೊಳಗಿದೆ ಬಾಧಿತ. ಡಾಲರ್ ರಿಯಾಲಿಟಿ ಒಳಗ ರುಪಿ ಏನಾಯ್ತು ಬಾಧಿತ. ಇದೊಂದು ಆಶ್ಚರ್ಯಕರವಾದ ಸಂಗತಿ ನಿಮಗೆ ನಾ ಹೇಳಿ ಇಷ್ಟಪಡ್ತೇನೆ, ಭಾರಿ ಆಶ್ಚರ್ಯಕರವಾದ ಸಂಗತಿ. ಭಾರತ ದೇಶದೊಳಗೆ 1918 ಇಸ್ವಿಗೆ 1 rupee ಇಸ್ ಈಕ್ವಲ್ ಟು $12. 1 rupee ಬೆಲೆ $12. 1918 ಇಸ್ವಿಯಲ್ಲಿ ಭಾರತ ದೇಶದ $1 ಬೆಲೆ ಎಷ್ಟಿತ್ತು ಅಂತಂದ್ರೆ, ಅಮೆರಿಕದ 1 rupee ಬೆಲೆ ಎಷ್ಟಿತ್ತು ಅಂದ್ರೆ 1 rupee ಇಸ್ ಈಕ್ವಲ್ ಟು $12. ಈಗ $1 ಇಸ್ ಈಕ್ವಲ್ ಟು $60. ನಮ್ಮ ಚಿದಂಬರಂ ಹೇಳ್ತಾರೆ ಎಕಾನಮಿ ಇಸ್ ವೆರಿ ಸ್ಟೇಬಲ್. ಟೇಬಲ್ ಏನು ಅಂಡರ್ ಕೇಬಲ್ ಗೊತ್ತಿಲ್ಲ, ಏನು ಆಶ್ಚರ್ಯ ನೋಡಿ, ಎಷ್ಟು ಶ್ರೀಮಂತ ರೂಪಾಯಿ ನಮ್ದು, ಅಷ್ಟು ಭಿಕ್ಷುಕರು ಸರ 1 rupee ಪಳ್ಳಿಸಿದ್ದೆ ಅಂತ ನೋಡಿದ್ರೆ, ಭಿಕ್ಷುಕ ಹಿಂದೆ ಎತ್ತಿತ್ತ ನಿಮ್ದು ರೂಪಾಯಿ ನೋಟ್ ಅನ್ನ, ಬ್ಯಾಂಕ್ನವ್ರು ಹುಟ್ಟೋದಿಲ್ಲ ಅದು ರೂಪಾಯಿ ನೋಟ್ ಗೊತ್ತಾ ನಿಮಗೆ, ಗವರ್ಮೆಂಟ್ ಕರೆನ್ಸಿ 1 rupee. ಇಟ್ ಇಸ್ ಅ ರುಪಿ ಗವರ್ಮೆಂಟ್ ಕರೆನ್ಸಿ, ಗವರ್ಮೆಂಟ್ ಇಟ್ಸ್ ಅ ರಿಸಲ್ಟ್. ನೋಟ್ ಚಲಾವಣೆಯಲ್ಲಿಲ್ಲ, ಕಾಯಿನ್ ಇದೆ. ಎಲ್ಲಿಗೆ ಬಂತು ನಮ್ಮ ಗತಿ? ಇರಲಿ, ಈಗ ನಿಮಗೆಲ್ಲ ಆದಷ್ಟು ಬಾಧಿತ ತದ್ ಬಾಧಿತ. ಹೈಯೆಸ್ಟ್ ರಿಯಾಲಿಟಿ ಒಳಗೆ ಈ ಲೋವರ್ ಇನ್ ಟ್ರಾನ್ಸಾಕ್ಷನ್ಸ್ ಇರ್ತಾವ, ಅವು ತಮ್ಮ ಸತ್ಯತೆಯನ್ನ ಕಳ್ಕೊಳ್ತಾವೆ. ಅಭಿಷೇಕ್ ಬಚ್ಚನ್ ಅನ್ ಎಕ್ಸಲೆಂಟ್ ಆಕ್ಟರ್, ಪೊಲಿಟಿಷಿಯನ್ ವೇಷವನ್ನು ಧರಿಸ್ತಾನೆ, ರಾಜಕೀಯ ವೇಷವನ್ನು. ಅವನು ರಾಜಕೀಯನಾಗಿ ಆಕ್ಟಿಂಗ್ ಮಾಡ್ತಾನೆ, ಪ್ರಧಾನಮಂತ್ರಿ ಆಗ್ತಾನೆ, ಶೂಟಿಂಗ್ ನಡೀತಿರ್ತದೆ, ಕಾಫಿ ಕುಡಿದಿಕ್ಕೆ ಅಂತ ಬರ್ತಾನೆ. ಶೂಟಿಂಗ್ ನಡೀತಾ ಇದ್ದಾಗ ಅಲ್ಲಿ ಯಾರಿರ್ತಾರೆ? ಪ್ರಧಾನಮಂತ್ರಿ ಇರ್ತಾರೆ. ಕಾಫಿ ಕುಡಿದಕ್ಕೆ ಬಂದವರು ಯಾರು? ಕಾಫಿ ಕುಡಿದು ಬಂದವರು ಯಾರು? ಪ್ರಧಾನಮಂತ್ರಿ ಅಲ್ಲ, ಅಭಿಷೇಕ್ ಬಚ್ಚನ್. ಈಗ ಅಭಿಷೇಕ್ ಬಚ್ಚನ್ ಕಾಫಿ ಕುಡಿತಿರ್ಬೇಕಾದ್ರೆ ಪ್ರಧಾನಮಂತ್ರಿ ಏನಾಗ್ಬಿಡ್ತಾ? ಬಾಧಿತ. ಅವನಿಗೆ ಯಾವ ರಿಯಾಲಿಟಿಯು ಇಲ್ಲ. ಹೋಗ್ಲಿ ಬಿಡಿ. ಬಚ್ಚನ್ಗೆ, ಅಭಿಷೇಕ್ ಬಚ್ಚನ್ಗೆ ಪ್ರಧಾನಮಂತ್ರಿ ಆಕ್ಟಿಂಗ್ ಮಾಡ್ತಾ ಇದ್ದಾಗ್ಯೂ ಕೂಡ ಪ್ರಧಾನಮಂತ್ರಿನೇ ಆಗಿರ್ತಾನೋ ಏನ ಅಭಿಷೇಕ್ ಬಚ್ಚನ್ನೇ ಆಗಿರ್ತಾನೆ? ಪ್ರಧಾನಮಂತ್ರಿ ಆಗಿರ್ತಾನೆ. ಅವ ಪ್ರಧಾನಮಂತ್ರಿ ಆಗಿ ಕನ್ವರ್ಟ್ ಆಗ್ಬಿಡ್ತಾನೋ ಮತ್ತು ವಾಪಸ್ ಅಭಿಷೇಕ್ ಬಚ್ಚನ್ ಆಗಲೇಬಾರ್ದು ಅವ. ಆದ್ರಿಂದ ಅವನು ಪ್ರಧಾನಮಂತ್ರಿ ಆಗಿಲ್ಲ, ಆದರೂ ಪ್ರಧಾನಮಂತ್ರಿ ಆಕ್ಟಿಂಗ್ ಮಾಡಲಿಕ್ಕಿರ್ತಾನೆ. ಇದರರ್ಥೇನು? ಬಾಧಿತಂ. ಎಲ್ಲ ಪಾತ್ರಗಳು ಬಾಧಿತಂ. ಬಾಧಿತಂ ಶಬ್ದ ಅರ್ಥ ಆಯ್ತಲ್ಲ. ಒಂದು ಹೆಚ್ಚಿನ ಸತ್ಯತೆಯಲ್ಲಿ ಇನ್ನೊಂದು ಸತ್ಯವು ಅದು ಬರೀ ತೋರಿಸಿ ಅದು ತನ್ನ ಸತ್ಯತೆಯನ್ನು ಕಳ್ಕೊಂಡಿದ್ದೆ ಆದರೆ ಆ ಕಳ್ಕೊಂಡ ಸತ್ಯತೆಯನ್ನು ಕಳ್ಕೊಂಡಿರುವ ಸಾಧ್ಯವಿದೆಯೋ ಅದು ಬಾಧಿತ ಸತ್ಯ. ಈಗ ಈಗಿದ ಜಗತ್ತು ಭಾರಿ ಸತ್ಯನೇ. ಹಬ್ಬ ಇದ್ರು, ಅವಮಾನ ಆಯಿತು, ನನ್ನ ದುಃಖ ಆಯ್ತು, ನೋವಾಯ್ತು, ನಾ ಪಡ್ಕೊಂಡೆ, ನಾ ಕಳ್ಕೊಂಡೆ, ಲಾಸ್ ಆಯ್ತು, ನಾನು ಗೆದ್ದುಕೊಂಡೆ, ನಾನು ಸ್ಕಾಲರ್ ಆದೆ, ನಾನು ಪಂಡಿತ ಆದೆ, ನಾನು ಶ್ರೀಮಂತ ಆದೆ, ನಾನು ಲಾಭ ಗಳಿಸಿದೆ, ಇದೆಲ್ಲವೂ ಜಗತ್ತು ಸತ್ಯ ಅಂದ್ರೆ ಸತ್ಯ. ಯಾಕಂದ್ರೆ ಇದಕ್ಕಿಂತ ಹೆಚ್ಚಿನ ರಿಯಾಲಿಟಿ ನಮಗೆ ಗೊತ್ತಿರೋ ಇದೇ ಒಂದು ತಲೆ ಗೊತ್ತಿರೋದು. ಇದೇ ಆಕಾಶ, ಇದೇ ವಾಯು, ಇದೇ ಅಗ್ನಿ, ಇದೇ ನೀರು, ಇದೇ ಪೃಥ್ವಿ, ಇದೇ ಸಂಬಂಧಗಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಹೆಂಡತಿ ಗಂಡ, ಇದೇ ಸಂಬಂಧಗಳು ಇಷ್ಟೇ ತಾನೆ ನಮ್ಗೆ ಗೊತ್ತಿದ್ದದ್ದು. ಇದು ಒಂದು ವರ್ಡ್ ಮಾತ್ರ ಗೊತ್ತಿದೆ ನಮಗೆ. ವರ್ಷ 2 ವರ್ಷ ನೀವು ಅಮೇರಿಕಕ್ಕೆ ಹೋಗಿ ಇದು ಬಂದ್ಬಿಡಿದ್ರಿ, ಆವ ನಿಮ್ಗೆ ಗೊತ್ತಾಗ್ತದೆ. ಭಾರತ ದೇಶ ಬಾಧಿತ. ನೀವೇ ಅಲ್ಲಿ ಶುರು ಮಾಡ್ತೀವಿ, ಅಯ್ಯೋ ಏನ್ ಕೊಳಕಲ್ಲ ಇಲ್ಲಿ, ಅಯ್ಯೋ ಅದು ಯಾವುದೋ ಒಂದು ಅಮೇರಿಕನ್ ಫ್ಯಾಮಿಲಿ ಏರ್ಪೋರ್ಟಿಗೆ ಲ್ಯಾಂಡ್ ಆಯ್ತಂತೆ, ಸಣ್ಣ ಮಕ್ಕಳು ಮದ್ದನೇ ಸಲ ಕರ್ಕೊಂಬಂದಿದ್ರಂತೆ, ಬಾಂಬೆದೊಳಗೆ ಇಳಿದುಬಿಟ್ಟು ಟ್ಯಾಕ್ಸಿಯಲ್ಲಿ ತಗೊಂಡು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಅವ್ರು ಸಾಂತಾಕ್ರೂಸ್ ಇಳಿದಿದ್ದಾರೆ, ಅಂಧೇರಿಗೆ ಹೋಗಬೇಕೆ, ದೂರಿಲ್ಲ, ಒಂದು 10-15 ಗಂಟೆ ದಾರಿ ಅಷ್ಟೇ. ಹೋಗ್ಬೇಕಾದ್ರೆ ಆ ಸಣ್ಣ ಮಗು ಕೇಳ್ತದೆ, ಮಮ್ಮ ವೈ ಆರ್ ದೇ ಸಿಟ್ಟಿಂಗ್ ಲೈಕ್ ದಟ್ ಅಂತ ಕೇಳ್ತದೆ. ದಾರಿ ಒಳಗೆ ಕೂತಿರ್ತಾರಲ್ಲ, ವೈ ಆರ್ ದೇ ಸಿಟ್ಟಿಂಗ್ ಲೈಕ್ ದಟ್ ಅಂತ ಕೇಳ್ತದೆ. ನಾನು ದೇ ಆರ್ ಡೂಯಿಂಗ್ ಟಾಯ್ಲೆಟ್. Mama, why should they do outside the house? ಏನು ಉತ್ತರದ ನಿಮ್ಮ ಹತ್ರ? ನಿಮ್ಮದು ಉತ್ತರದ ಏನು? ಬಾಧಿತಂ. ಸ್ವಾಮಿ, ಒಳಗೇನು ಹೊರಗೇನು ಅದು ಬೇಡದ ವಸ್ತು, ನಾನ್ ರಿಯಾಲಿಟಿ. ಹೋಗ್ಲಿ ಬಿಡಿ, ಯಾಕೆ ತಲೆ ಕಷ್ಟ ದಾಟಿಬಿಡ್ತೀವಿ. ಸ್ವಲ್ಪ ಬರೇ ಒಂದು 2 ತಿಂಗಳ 3 ತಿಂಗಳ 6 ತಿಂಗಳಲ್ಲಿ ಇದು ಬಂದ್ರೆ ಭಾರತ ಅಸ ಅಸಹ್ಯವಾಗಿ ಕಂಡುಬಿಡುತ್ತದೆ. ಒಂದು ಹಾಯರ್ ಸತ್ಯಾಂಶದಲ್ಲಿ, ಸತ್ಯತೆಯಲ್ಲಿ ಲೋಯರ್ ಸತ್ಯಾಂಶಗಳು ಏನಾಗ್ತವೆ? ಬಾಧಿತಂ. ನೀನು ಪರಬ್ರಹ್ಮ ಸ್ವರೂಪನೇ ಆಗಿ ನಿಂತು ಬಿಟ್ಟಿದ್ದೀಯ, ಈಗ ಬಾಕಿ ಎಲ್ಲವೂ ಇವೆ, ಅದ ಹೇಗೆ ಕಾಣಿಸ್ತಾ ಇದೆ? ಬಾಧಿತಂ. ಬಾಗಲಕೋಟೆ ಜಿಲ್ಲೆಯಲ್ಲಿ ಒಬ್ಬ ಎಮ್ ಎಲ್ ಎ, ಯಾರನ್ನು ಗೊತ್ತಿಲ್ಲ, ಎಲ್ಲಾದ್ರು ಗೊತ್ತದೆ. ಒಬ್ಬ ಎಮ್ ಎಲ್ ಎ ಏನ್ ಮಾಡಿದಂತಂದ್ರೆ, ಬೆಳಿಗ್ಗೆ 4:30 ಹೋಗಿ ನಿಂದ್ರು ಅವನಂತ ಗ್ರಾಮದ ಔಕ್ಷೆ, ಗ್ರಾಮದ ಹೊರಗಿನ ಭಾಗ ನಿಂತು, ಯಾರು ಹೆಣ್ಮಕ್ಳು ಟಾಯ್ಲೆಟ್ ಬಂದ್ಕೊಳ್ಳೆ ಹೋಗಿ, ಯವ್ವ ನಿನ್ ಕಾರ್ ಬೀಳ್ತಾನೆ ಯವ್ವ, ನಾನೇನು ಟಾಯ್ಲೆಟ್ ಕಟ್ಸ್ಕೊಡ್ತೀನಿ, ಇಲ್ಲಿ ಬರಬೇಡ, ಮನೆ ಒಳಗೆ ಹೋಗುವ. ಅವರ ದೃಷ್ಟಿಯೊಳಗೆ ಮೋದಿ ಆಗಯಾ ಹೇ ಅಚ್ಛೆ ದಿನ ಆನೆ ವಾಲೆ ಹೇ ಬಹುತ್ ಕುಚ್ ಅಚ್ಛಾ ಹೀ ಹೋಗಾ ಉತ್ತರ ಕೊಟ್ಟು ಜಾತಿ ಉತ್ತರ ಕೊಟ್ಬಿಡ ಸಮೂಹವು ನನಗೆ ಹಲವು ನಿರಾಶಾವಾದಿಗಳು ಅಂದ್ರೆ ನನಗೆ ಇಷ್ಟ ಆಗೋದಿಲ್ಲ ಸತ್ಯ ನಾನು ನಿರಾಶಾವಾದಿ ಆಗಿದೆ ನಾನು ಆಸೆಗಳು ಗುಂಪನ್ನು ಇಟ್ಕೊಂಡೆ ಸರಿಯಾಗಿ ಮತ್ತು ಅದು ಕರೆಕ್ಟಾಗಿ ಕೆಲಸ ಮಾಡ್ತೀನಿ ಅವತ್ತು ನನಗೆ ಫೇಲ್ಯೂರ್ ಅನ್ನೋದು ಇಲ್ಲವೇ ಇಲ್ಲ 35 ವರ್ಷ ಆಯ್ತು ಯಾರು ಬೇಕಾದ್ರೂ ಇದ್ದೇವೆ ಕೈ ಇಟ್ಟೆ ಅಂತಂದ್ರೆ ಅದನ್ನು ಯಶಸ್ವಿ ಮಾಡಿ ತೆಗೆದಿದ್ದೆ ಬಿಡ ನಿರಾಶೆ ಅನ್ನೋ ಇಲ್ಲೇ ಎಷ್ಟು ಎಷ್ಟು ವಿರೋಧಗಳು ಬರ್ತವೆ ಅವು ವಿರೋಧ ಅಂತ ಅನಿಸಿದೆ ಇಲ್ಲ ಅಷ್ಟೇ ಮುಗಬೇಕು ಇಲ್ಲ ಸ್ವಾಮಿ ಅವರು ಭಾರಿ ಜನದಲ್ಲಿದ್ದಾರೆ ಓಕೆ ಬೆಟರ್ ಯು ಆಗ್ತದೆ ಇಲ್ಲ ಅವ್ರು ನಾವು ಮಾತಾಡಿದ್ರೆ ಅರ್ಥ ಆಗುದಿಲ್ಲ ಅರ್ಥ ಆಗಲಿ ಆಗಲಿಲ್ಲ ನಮಗೇನಾಗಬೇಕಾಗಿದೆ ನಾವಂತೂ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೇವೆ ಮಾಡೋಣ ನೆಗೆಟಿವ್ ಮಾತಿ ಸ್ವಾಮೀಜಿ ಅದು ಮಾಡಲಿಕ್ಕೆ ಆಗುದಿಲ್ಲ ಹಂಗಾಗುವುದೇ ಇಲ್ಲದ್ರು ಯಾರು ಹೇಳಿದ್ರೆ ನಿಮ್ಗೆ ಹಂಗಾಗುದೇ ಇಲ್ಲ ಅಂತದೆ ಯಾರು ಹೇಳಿದ್ರು ಇಷ್ಟು ಮಾಡಿದ್ರೆ ಆಗಬಾರ್ದು ಈ ಜಗತ್ತು ಇರುವುದೇ ಮನುಷ್ಯನ ಪುರುಷಾರ್ಥದ ಸ್ವಾತಂತ್ರ್ಯತೆಗೆ ಹೊಂದಿಕೊಂಡಿದೆ ಯಾಕಾಗುದಿಲ್ಲ ಕ್ಲೀನ್ ಸಿಟಿ ಆಗ್ತದೆ ಈಗ ನೀನ ಹೇಳುದು ಈಗಾಗಲೇ ಅವನು ಡಿಸೈನರ್ಸ್ ಅನ್ನ ಇಂಜಿನಿಯರ್ಸ್ ಅನ್ನ ವಾರಣಾಸಿ ಕಳಿಸಿ ಬಿಡ್ತಾನೆ ಅಂತ ಪರ್ಫೆಕ್ಟ್ ದಟ್ ಇಸ್ ಹೌ ಐ ವರ್ಕ್ ಬಟ್ ಯು ಪೀಪಲ್ ವಿಲ್ ಟೇಕ್ ಏನೇನೋ ಎಕ್ಸ್ಕ್ಯೂಸ್ ಅಂತ ಗೊತ್ತಿಲ್ಲ ಸ್ವಾಮಿ ಮರ್ತು ಬಿಟ್ಟೆ ಸ್ವಾಮಿ ಇದು ಮಾಡ್ಬೇಕಾಗಿತ್ತು ಮರ್ತು ಬಿಟ್ಟೆ ಸ್ವಾಮಿ ಅವನೇನು ಮಿನಿಮಮ್ ತರಕಾರಿ ತೋಟ ಅದಕ್ಕೆ ನೀವು ಸರಿಯಾಗಿ ಅದಕ್ಕೆ ಟ್ರ್ಯಾಕ್ಟರ್ ಹೂಡಿಸಿ ಕೊಡಬೇಕು ಬಹಳ ಖರ್ಚಾಗ್ತದೆ ಚಿಂತೆ ಮಾಡಬೇಡ ನನಗೆ ಮಾರ್ಕೆಟ್ಗಿಂತ ಜಾಸ್ತಿ ತಗೊಳ್ಳೋದು ಕೂಡಿ ಕೊಟ್ಟರೆ ನೀವು ವರ್ಕ್ ಮಾಡಿದ್ದೀಯ ಮತ್ತು ನೀವು ಆಗುವುದಿಲ್ಲ ಅಂದ್ರೆ ಇಷ್ಟ ದಿವಸ ಏನು ಆಗಿಲ್ಲ ಅಂತ ಹೋಗಿ ಬಿಡ ಅಂತ ಹೇಳ್ಬಿಟ್ಟು ಈ ಒಂದು ಹೈ ತಿನ್ನೊಳಗೆ ಈ ಒಂದು ಇಷ್ಟು ಎತ್ತರದ ಈ ತಿಳುವಳಿಕೆ ಒಳಗೆ ಇದೆಲ್ಲ ಏನಿದೆ ಡಿಸ್ಟರ್ಬ್ ಅದು ಯಾವುದನ್ನು ಡಿಸ್ಟರ್ಬ್ ಮಾಡಬಾರ್ದು ಅವನ ಅಕ್ಷಾಳಿಗ ಕೈಯೊಳಗೆ ಒಂದು ಚಿನ್ನದ ಹಾರ ಇರ್ತ ಹಾರ ಜೊತೆ ಚಪ್ಪಡಿ ಹಾರ ಹಾರ ಅನ್ನೋದಿರ್ತದೆ ಆ ಚಪ್ಪಲ ಹಾರ ಅಂದ್ರೆ ಏನು ಗೊತ್ತದೆ ಅವು ಕೊಂಡಿ ಇರ್ತಾವಲ್ಲ ಆ ಕೊಂಡಿಗೆ ಬಿಡಿಸಿದ್ರೆ ಎಕ್ಸಾಕ್ಟ್ಲಿ ಸ್ಲಿಪ್ಪರ್ ಡಿಸೈನ್ ಇತ್ತು ಚಪ್ಪಲಿ ಡಿಸೈನ್ ಇತ್ತು ಅದ್ರೊಳಗೆ ಬಂದ್ರೊಳಗೆ ಒಂದ್ರೊಳಗೆ ಒಂದು ಚಪ್ಪಲಿಯೊಳಗೆ ಒಂದು ಚಪ್ಪಲಿ ಸೇರಿಸಿ ಹಿಂಗೆ ಮಾಡಿಸ್ಬಿಟ್ಟು ಒಂದು ಬಂಡಿಯ ಅದಕ್ಕೆ ಅದರಿಂದ ಚಪ್ಪಲ ಹಾರ ಯಾರಿಗೂ ಗೊತ್ತಿಲ್ಲ ಅದು ಚಪ್ಪಲ ಹಾರ ಅಂತ ಹೆಸರು ಕರೀತಾರಲ್ಲ ಸಂಶೋಧನೆ ಮಾಡಿರ್ಬೋದು ಹೇಳಿ ಅದ್ರ ಒಳಗಿನ ಗೊತ್ತಾಗ ಆಗ್ತದಾಗಿಲ್ಲ ತೂರ್ತಾರ ಯಾಕೆ ತೂರ್ತಾರವ ಇದು ಎಷ್ಟು ವೇಗದ ಅಂತ ನೋಡಿ ಹೌದಲ್ಲ ತೂರಿದಾಗ ಆ ಚೈನಿಗೆ ಏನಾದ್ರೆ ಆಘಾತ ಆಗ್ತದೆ ಚೈನಿಗೆ ಏನಾದ್ರೆ ಆಘಾತ ಆಗ್ತದೆ ಏನು ಆಘಾತ ಆಗುದಿಲ್ಲ ಯಾಕೆ ಅವನಿಗೆ ಗೊತ್ತು ಈ ಚೈನಿಗೆ ಏನೂ ಆಘಾತ ಆಗುದಿಲ್ಲ ಅಂತ ಗೊತ್ತು ಅದಕ್ಕೆ ತುಂಬ ನೀವು ಮಾವಿನ ಅಂಗಡಿಗೆ ಹೋಗಿ ಮಾವಿನ ತೋಟ ತುಂಬಿದ್ರಿ ಏನ್ ಮಾಡ್ತಾನ ಇವ್ ತೂರಿದ್ರೆ ಇವ್ರಿಗೆ ಏನು ಅನ್ಸೋದಿಲ್ಲ ಯಾಕೆ ಅನ್ಸೋದಿಲ್ಲ ಅಂತಂದ್ರೆ ಅವನ ಗೊತ್ತು ಈ ರೂಪ ಇದು ಬಾಧಿತ ರೂಪ ಬಾಧಿತ ಒಂದು ಶಬ್ದ ನೀವು ಕೇಳ್ತೀವಿ ನಾ ಈ ವಿವರಣೆ ಕೊಟ್ಟಿಗೆ ಕೊಡ್ತೀನಿ ಕೇಳಿದ ಹೋಗ್ತೀನ ಏನು ಕೊಡ್ತಿರ್ತಿಲ್ಲ ಯಾರು ಮುಂದೆ ಹೋಗ್ತಿರ್ತಾರೆ What you don't know, you should ask it. This is the only club I'm telling you, only Siddhu Pananda will give you so much openness. ಎಂತೆಂತ ಕೂತಿರ್ತಾರೆ ನಿಜರಿಗೆ ಮೈಸೂರು ಬೆಂಗಳೂರಿನಲ್ಲ ಎಂತೆಂತ ಕೂತಿರ್ತಾರೆ ಅಂತಂದ್ರೆ, ನಾನು ಮತ್ತೆ ಲಾ ಮಾಡ್ಕೊಂಡ್ಬಿಡ್ಬೇಕು, ನಾ ಕ್ರಿಮಿನಲ್ ಲಾ ಮಾಡ್ಕೊಂಡ್ಬಿಡ್ಬೇಕು, ಆಮೇಲೆ ಅವ್ರು ಒಂದೊಂದು ತಿಳಿದು ಶುರು ಆಗ್ತದೆ ಅಂತ ಕೂತಿರ್ತಾರೆ. ಮುಚ್ಚಿ ಮರ ಏನಿಲ್ಲ, ಓಪನ್ ಆಗಿ ವಿಷಯ ಓಪನ್ ಆಗಿ ಡಿಸ್ಕಸ್ ಮಾಡಿ. ತೊಂದರೆ ನಾನಿರುವುದೇ ನಿಮಗಾಗಿ. ಕೇಳಿ ಕೇಳಿ, ಏನಿಲ್ಲ ಮುಂದಿನ ಬಂದು ನಾನು ಯಾವ ಡಿಸ್ಕಸ್ ಮಾಡಿ. ರಾತ್ರಿ ಬಂದು ಕೂತಿರೋ ಗೊತ್ತಾಗುತ್ತೆ, ಬಾಯಿನ ತೆಗೆದಿಲ್ಲಪ್ಪ, ಏನು ಪ್ರಶ್ನೆ ಕೇಳೋದಿಲ್ಲ, ಎಂಥದ್ದು ಇಲ್ಲ. ಕೇಳಿ, ಅದು ಎಂತ ಸ್ಟುಪಿಡ್ ಕ್ವಶನ್ ಆಗಿದ್ರು ಚಿಂತೆ ಇಲ್ಲ. ಕೇಳಿ, ನಾ ಸ್ಟುಪಿಡ್ ಆನ್ಸರ್ ಕೊಡ್ತೀನಿ, ನಾನು ನೋಡ್ತೀನಿ ಅದ್ರೊಳಗೆ ಏನು ಏನು ಅದು ಇನ್ನ ಮುಂದೆ ಇರೋದ್ರಿಂದ ನಾನು. ಅವನು ಹೇಳ್ಕೊಂಡ್ರೆ ಇಂತಹ ಎತ್ತರದ ಹೈಯೆಸ್ಟ್ ನಾಲೆಡ್ಜ್ ಅಂತ ನಿಮಗೆ ಸಿಕ್ಕು, ನಾನು ಬ್ರಹ್ಮಯಾಗಿ ಗೊತ್ತಾಗಲಿಲ್ಲ. ಈ ಜಗತ್ತಿನ ಪ್ರತಿಯೊಂದು ಅಂಶವೂ ಕೂಡ ಬಾಧಿತಂ, ಅದಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ, ಅವ್ರು ಭಾರಿ ಸುಂದರವಾಗಿರ್ತಾರೆ. ಸದ್ ಬಾಧಿತಂ ದೃಶ್ಯತಾ, ಇದಂ ಜಗತ್ ಸದ್ ಬಾಧಿತಂ ದೃಶ್ಯತಾ, ಬಾಧಿತವಾಗಿ ಕಾಣ್ತಾ ಇದೆ. ಪ್ರಾರಬ್ಧ ಕರ್ಮಗಳಿಗೆ ಏನಾಗ್ತವೆ, ಪ್ರಾರಬ್ಧ ಕರ್ಮಗಳು ಕೈಗೆಲ್ಲ ಹೇಳಿದ್ರು, ಪ್ರಾರಬ್ಧ ಕರ್ಮಗಳು ಯಾರ ಹೆಸರಿನಲ್ಲಿರ್ತಾವೆ? ಈಗ ನೀವು ಉಜ್ಜಳಿ, ಈಗ ರಿವಿಷನ್ ಇರಿ, ಹೇಳಿ, ಪ್ರಾರಬ್ಧ ಕರ್ಮಗಳು ಯಾರ ಹೆಸರಿನಲ್ಲಿರ್ತಾರೆ? ಅಜ್ಞಾನಿ ಕರ್ತ, ಅಜ್ಞಾನಿ ಕರ್ತ ಜ್ಞಾನದ ಕ್ಷಣದಲ್ಲಿ ಇಲ್ಲದಿದ್ದಾನೋ ಏನೋ ನಶಿಸಿದ್ದಾನೋ. ಅಂದ್ರೆ ಅಜ್ಞಾನಿ ಕರ್ತ ನಶಿಸಿ ಹೋಗಿದ್ದಾರೆ, ಅವನ ಹೆಸರಿನಲ್ಲಿ ಪ್ರಾರಬ್ಧ ಕರ್ಮಗಳು ಇದ್ದದ್ದಾದರೆ ಅವನ ನಶಿಸುವುದರ ಜೊತೆಗೆ ಅವೇನಾಗ್ತವೆ, ಪ್ರಾಕರ್ಮ ಪ್ರವಿಲೀಯತ. ಪ್ರ ಶಬ್ದ ಬೇರೆ, ವಿ ಶಬ್ದ ಬೇರೆ, ಲೀಯತ ಶಬ್ದ ಬೇರೆ. ಲೀಯತ ಲಯಗೊಳ್ಳುತ್ತವೆ, ವಿಲೀಯತ ವಿಶೇಷವಾಗಿ ಲಯಗೊಳ್ಳುತ್ತವೆ, ಪ್ರವಿಲೀಯತ ನಿಶ್ಚಿತವಾಗಿಯೂ ಪ್ರಕರ್ಷೇನ. ಪ್ರಕರ್ಷೇನ ಅಂದ್ರೆ ಅತ್ಯಂತ ಪ್ರಕಾಶಪೂರ್ವಕವಾಗಿ, ಅತ್ಯಂತ ಪ್ರಕಾಶಪೂರ್ವಕವಾಗಿ ಅಂದ್ರೆ ಅತ್ಯಂತ ಜ್ಞಾನದಲ್ಲಿ, ಅದರೇನು ನಿಶ್ಚಿತವಾಗಿರುವ ತರ್ಕ, ನಿಶ್ಚಿತವಾಗಿಯೂ ವಿಶೇಷವಾಗಿ ಲಯಗೊಂಡಿರುತ್ತವೆ. ಏನು ಲಯಗೊಂಡಿರುತ್ತವೆ? ಪ್ರಾಕರ್ಮ, ಪ್ರಾಕರ್ಮ ಪ್ರವಿಧೀಯತ ಅಂತ. ಸ್ಥಿತಿ ಬಲಾತ್ ಕಾಣು ಚೈತನ್ಯವೇ ಎನ್ನುವ ಬಲವಾದ ತಾನು ಚೈತನ್ಯವೇ, ತಾನು ಸಚ್ಚಿದಾನಂದನೇ ಎನ್ನುವ ಬಲವಾದ ನಿಶ್ಚಿತವಾದ ಜ್ಞಾನದಲ್ಲಿ ಸ್ಥಿತಿ ಬಲಾತ್ ಉತ್ತರೈಹಿ ದೃಶ್ಯ, ಉತ್ತರೈಹಿ ನ, ಉತ್ತರೈಹಿ ನ ಸ್ಲಿಷ್ಯತಾಂ ಅಂಟಿಕೊಳ್ಳುವುದಿಲ್ಲ. ಉತ್ತರೈಹಿ ಅಂದ್ರೇನು? ಮುಂಬರುವ ಆಗಾಮಿ ಕರ್ಮಗಳು ಇವನಿಗೆ ಅಂಟಿಕೊಳ್ಳುವುದಿಲ್ಲ. ನ ಸ್ಲಿಷ್ಯತಾಂ, ಸ್ಲಿಷ್ಯತಾಂ ಅಂಟಿಕೊಳ್ಳುವುದು, ನ ಸ್ಲಿಷ್ಯತಾಂ ಅಂಟಿಕೊಳ್ಳುವುದಿಲ್ಲ. ಓ ಪ್ರಾಕರ್ಮ ಅಂದ್ರೆ ಸಂಚಿತ ಕರ್ಮ, ಬರ್ಕೊಳ್ಳಿ, ಪ್ರಾಕರ್ಮ ಅಂದ್ರೆ ಸಂಚಿತ ಕರ್ಮಗಳು. ಇದು ಮೂರನೇದು, ಪ್ರಾರಬ್ಧಂತು, ಪ್ರಾರಬ್ಧಂತು ಹೇಳಿ, ಇಹ ಬುಜ್ಜತಾ ಅಕ ಫಲಬ್ರಹ್ಮಾತ್ಮನ ಸೀಯತಾ, ಪ್ರಾರಬ್ಧಂತು ಇಹ ಬುಜ್ಜತಾ. ಸಾರಿ, ಬೇರೆ ದಾರಿನೇ ಇಲ್ಲ. ಈ ಶರೀರ ಏನು ಪ್ರಾರಬ್ಧವನ್ನು ಬಂದರೆ ಆ ಪ್ರಕಾರವಾಗಿ ಈ ಶರೀರವು ಇರಲೇಬೇಕು. ನಿನ್ನ ಪ್ರಾರಬ್ಧದಲ್ಲಿ ಆಯುರ್ವೇದ ಟ್ರೀಟ್ಮೆಂಟೇ ಆಗಬೇಕಾದ್ರೆ ಆಯುರ್ವೇದ ಟ್ರೀಟ್ಮೆಂಟೇ ಆಗುತ್ತದೆ. ನಿನ್ನ ಶರೀರ ಪ್ರಾರಬ್ಧದಲ್ಲಿ ಆಪರೇಷನ್ ಕಾಲದ ಋಣ ತೀರುವವರೆಗೂ ನಾವು ನೀವು ಬಂಧುಗಳಾಗಿರುತ್ತೇವೆ. ಋಣ ತೀರಿದ ಮೇಲೆ ನೀವು ಯಾರು, ನಾವು ಯಾರು? ಡಾಕ್ಟರು ಋಣಕ್ಕೆ ಬಂದಾನೆ. ಡಾಕ್ಟರ್ ಬಂದಾನೆ ಈ ಭೂಮಿಗೆ, ಎಷ್ಟೋ ಜನ ಋಣಾತೀರಿಸಲಿಕ್ಕೆ ಬಂದಾನೆ. ನಾವು ಅದೇ ಡಾಕ್ಟರ್ನಂತೆ ಹೋಗ್ತೀವಿ. ಯಾಕೆ? ನಮ್ಮ ಪ್ರಾರಬ್ಧ. ಅವ ನಮ್ದೇ ಆಪರೇಷನ್ ಮಾಡ್ತಾನೆ. ಯಾಕೆ? ಅದು ಅವನ ಪ್ರಾರಬ್ಧ. ಪ್ರತಿಯೊಬ್ಬರೂ ಋಣಕ್ಕೆ ಬದ್ಧರಾಗಿ ಬಂದವರು ಇಲ್ಲಿ, ತಂದೆ ತಾಯಿ ಮಿತ್ರರು ಬಂಧುಗಳು ಸಂಬಂಧಿಕರು ಎಲ್ಲರೂ ಕೂಡ ಋಣಕ್ಕೆ ಬದ್ಧರಾಗಿ ಬಂದಿರ್ತೀವಿ. ಏನೋ ಚೆನ್ನಾಗಿರ್ತದೆ. ಆ ಋಣ ತೀರುವವರೆಗೂ ಈ ಶರೀರ ಬಿಟ್ಟು ಹೋಗೋದೇ ಇಲ್ಲ. ಹೀಗೇ ಇರ್ತದೆ, ಕಷ್ಟ ಇರ್ತದೆ, ನಾನಾ ಪ್ರಕಾರ ನೋವನ್ನು ಅನುಭವಿಸ್ತದೆ, ಆಘಾತವನ್ನು ಅನುಭವಿಸ್ತದೆ. ಮತ್ತೆ ಇರುತ್ತದೆ. ಯಾಕೆ ಇರ್ತದೆ? ಪ್ರಾರಬ್ಧವಂತು ಇಹ ಈ ಲೋಕದಲ್ಲಿ ಉದ್ಯತಾ. ಅದಕ್ಕೆ ಜ್ಞಾನಾನಂತರ ಎಲ್ಲ ಜ್ಞಾನಿಗಳು ಒಂದೇ ಪರ ಇರಬೇಕು ಅಂತ ನಿಯಮ ಇಲ್ಲ. ತಿಳ್ಕೊಳ್ಳಿ. ಅದಕ್ಕೆ ಜ್ಞಾನಾನಂತರ ಒಬ್ಬ ಜ್ಞಾನಿಗಳನ್ನ ಇನ್ನೊಬ್ಬ ಜ್ಞಾನಿಗಳ ಜೊತೆ ಹೋಲಿಕೆ ಮಾಡೋದು ಸರಿಯೋ ತಪ್ಪೋ? ಯಾಕೆ ತಪ್ಪು? ಅವರ ಪ್ರಾರ್ಥಗಳಾಗಿ ಅವರಿದ್ದಾರೆ, ಇವರ ಪ್ರಾರ್ಥಿಯಾಗಿ. ಒಬ್ಬನು ರಾಜಕೀಯರಿರಬಹುದು, ಒಬ್ಬನು ಸಾದ ಕಂಜಾಲ ಭಿಕ್ಷುಕ. ವೇಮನಾಥ ತೆಲುಗು ಸಾಹಿತಿ ಜ್ಞಾನಿ, ಬಹಳ ಪ್ರಸಿದ್ಧದ ವೇಮನ ಸಾಹಿತ್ಯ ಅಂದರೆ ಬಾರಿ ಪ್ರಸಿದ್ಧ. ಆ ವೇಮನ ರಾಜ ಬಾರಿ ಪ್ರಸಿದ್ಧ ರಾಜ. ಈ ರಾಜ ತನ್ನ 40 ವರ್ಷದ ಜೀವನವನ್ನು ಅತ್ಯಂತ ಹೇಯವಾಗಿ ಲೈಂಗಿಕವಾಗಿ ಆ ಕಾಲ ಕಳೀತಾನೆ. ಅವನು ಹೇಯ, ಅವನಿಗೆ ಅಕಸ್ಮಾತ್ ಅವನು ಎಚ್ಚರ ಮೂಡಿಬಿಡ್ತದೆ. ಇದೇನು ನಾಯಿ ಅಂತ ಜೀವನ ನನಗೆ ಏನು ಬಾರಿ ಅಂತ ಅತಿ ತೀವ್ರವಾದ ವ್ಯಕ್ತಿ ಅವನಲ್ಲಿ ಅವನು ಹೋಗಿ ಸಿಟ್ಟೆ ಹೊರತುಕೊಂಡು ಅಲ್ಲೇ ಮನೆ ತೆಗೆದು ಅಲ್ಲೇ ಹೊರಬಹುದು ಅಲ್ಲೇ ಇರೋದು ನಿಧಾನವಾಗಿ ಅಲ್ಲಿರುವ ಪೇಪರ್ಗಳು ಅವನು ತೆಗೆದು ಅದರಲ್ಲಿ ಬರಬಾರದು ಶುರು ಮಾಡ್ತಾರೆ. ಇಷ್ಟು ಹೈಯೆಸ್ಟ್ ಸ್ಪಿರಿಚುವಲ್ ಟೀಚಿಂಗ್ ಅವನು ಬರ್ತಾನೆ. ಅತ್ಯಂತ ಉಚ್ಚ ಮಟ್ಟದ ಅಧ್ಯಾತ್ಮವಿದ್ದೇನೆ ವಿಶ್ಲೇಷಣೆ ಮಾಡ್ತಾರೆ. ಅವ ಸಂಗ್ರಹಗಳೇ ದೇವರ ಸಾಹಿತ್ಯ ಅಂತ ಅಂಶ. ಅವ್ರು ಯಾಕೆ ಹಿಂಗೆ, ಇವ್ರು ಯಾಕೆ ಹಿಂಗೆ, ಅವ್ರು ಯಾಕೆ ಆ ಕಾರಣದಲ್ಲಿ ಸೇರ್ತಾರೆ, ಇವ್ರು ಯಾಕೆ ಸೈಕಲ್ನಲ್ಲಿ ಸೇರ್ತಾರೆ, ಇವ್ರು ಮನೆ ಮನೆಯಲ್ಲಿ ಭಿಕ್ಷೆ ಬೇಕು ಅಂತ ಯಾಕಿದ್ದಾರೆ? ಹೋಲಿಕೆ ಮಾಡಿದ್ದಾರೆ. ಅಜ್ಞಾನಿಗಳು ಪಾಪ ಏನು ಮಾಡಿದ್ದಾರೆ? ಜ್ಞಾನಿಗಳ ಅವರು ಯಾವುದರಲ್ಲೂ ವಿಶ್ವವಾಗಿದೆ. ಅವರು ಎಲ್ಲರಿಂದ ಇರ್ತಾರೆ, ಎಲ್ಲರಲ್ಲಿಯೂ ಕೂಡ ಅವರು ಈಶ್ವರ ಭಾವನೆ ಕಾಣ್ತಾರೆ. ಅವರೇ ಪರಬ್ರಹ್ಮಾತ್ಮನ ಆ ಪ್ರಕಾರವಾದ ಭಾವಗಳನ್ನು ಕಳೆದುಕೊಂಡವರಾಗಿ ಆಗಾಮಿ ಪರಿಚಿತ ಶರೀರ ಇರುವಂತೂ ಇರ್ತದೆ, ಇದುವರೆಗೂ ಇರ್ತದೆ. ಪ್ರಾರಬ್ಧ ಇರುವಂತೂ ಶರೀರ ಇರ್ತದೆ. ಪ್ರಾರಬ್ಧವು ಕೊನೆಗೊಂಡಾಗ ಶರೀರ ಏನಾಗ್ತದೆ? ಎಲ್ಲಿರ್ತದೋ ಅಲ್ಲಿ ಇಲ್ಲಿ ಬೀಳಬೇಕು, ಅಲ್ಲಿ ಬೀಳಬೇಕು, ಇಲ್ಲಿ ಸಾಯಬೇಕು, ಅಂತಲ್ಲಿ ಸಾಯಬೇಕು, ಹೀಗೆ ಸಾಯಬೇಕು, ನೀನು ಇಲ್ಲಿಂಗೋ ಸಾಯಬೇಕು. ಯಾವುದು ಅಂತ ಹಾಗೆ ಯಾವುದಾದ್ರೂ ಅನಿಸಿಕೆಗಳನ್ನ ಕೂಡಿದಂತಹ ಗ್ರಂಥಗಳನ್ನ ಕಥೆಗಳನ್ನ ಓದಿದ್ದಾದರೆ ಅಥವಾ ಆ ಪವಾಡಗಳನ್ನ ನಾವು ನಂಬಿದ್ದೆ ಮೆಚ್ಚಿಸೈಡ್ ಮಾಡಿ ಅಂತ ಹೇಳೋದಿಲ್ಲ, ಅಲ್ಲಿ ಕೊರತೆ ಇದೆ. ಸ್ವಾಮಿ ಜೀವಂತವಾಗಿ ಹೋಗಿ ಅವರು ಅಂದ್ರೆ ದೊಡ್ಡ ಪ್ರಾಬ್ಲಮ್ ಇದೆ. ಅವ್ರು ಜೀವಂತವಾಗಿ ಹೋಗಿ ಕೂಡ ಅವಶ್ಯಕತೆ ಇರ್ತಾರೆ. ಜೀವಂತ ಸಮಾಜ ಕಲ್ಪನೆ ನಾವು ಹೊರಗೆ ಹೋಗ್ತೀನಿ ಆಮೇಲೆ ಇನ್ನೂ ಲೈಫ್ ಸ್ಟೈಲ್ ನಲ್ಲಿ ಇರೋ ಪ್ರಾಬ್ಲಮ್. ಅವರ ಜೀವನದ ಸ್ಟೈಲ್ ನಲ್ಲಿ, ಅವರ ಜೀವನದ ಇರುವಿಕೆಯಲ್ಲಿ, ಅವರ ಜೀವನ ಕಳೆದಿರ್ತಾರೋ ಅಲ್ಲಿ ಎಲ್ಲೂ ಪ್ರಾಬ್ಲಮ್ ಇರ್ತದೆ. ಆ ಪ್ರಾಬ್ಲಮ್ ಇಂದ ಹೊರಗಡೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರ್ತದೆ. ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಅನ್ನು ಮುಚ್ಚಬೇಕಾಗಿ ಪ್ಯೂರ್ ಸೈಕಾಲಜಿ ಅಂತ ಹೇಳಿ ಪ್ಯೂರ್ ಸೈಕಾಲಜಿ ಒಳಗಿರುವಂತಹ ಆ ಇನ್ಸೆಕ್ಯೂರಿಟಿಯನ್ನು ಕಳ್ಕೊಳ್ಳಿಕ್ಕಾಗಿ ಅವರು ಇಂತಹ ವಿಚಾರಗಳನ್ನು ಸಿಕ್ಕಾಕೊಳ್ತಾರೆ. ಆ ವಿಚಾರಗಳನ್ನ ಬೆಳೆಸಿಕೊಂಡು ಉಳಿಸ್ಕೊಂಡು ಹೋಗಿ ಸಾಕು ಸಪೋರ್ಟ್ ಇರ್ತದೆ, ಎನ್ಹಾನ್ಸಿಂಗ್ ಸ್ಟೋರಿ ಇರ್ತದೆ. ಆದರೆ ಒಳಗೆ ಹೋಗಬೇಕಾದ್ರೆ ಹೇಳ್ಬೋದು ನಾನು 340 ವರ್ಷ ಹಿಂಗೆ ಒಳಗಿರ್ತೀನಿ, ಭಕ್ತರಿಗೆಲ್ಲ ಆಶೀರ್ವಾದ ಮಾಡಿ ಮಾತಾಡ್ತೇನೆ. ಹೊರಗಿದ್ದಾಗ ಏನು ಮಾಡಲಿಲ್ಲ, ಒಳಗೂ ಮಾಡಿಲ್ಲ. ಭಾರತೀಯರ ಸಾಕು ಎಲ್ಲರೂ ನಂಬುತ್ತಾರೆ. ಟ್ರೈ ಟು ಸೀ ದಿ ಸೈಕೋಲಜಿಕಲ್ ಡಿಸ್ಟರ್ಬೆನ್ಸ್, ಮಾನಸಿಕ ಆಘಾತ ಕೊಡಲಾಗಿರ್ತಾರೆ. ಮಾನಸಿಕ ಇದ್ರೆ ನಾನು ಹೇಳ್ತೀನಿ, ನೀವು ಸಾಯುವುದಾಗಿತ್ತಂದ್ರೆ ಹೊರಗೆ ಸತ್ತು ಬಿಡು ಮಹಾಲಯ, ಒಳಗೆ ಹೋಗಿ ಅಷ್ಟೇ ಅದು ಸಾವು ನಂಗಿಲ್ಲ. ಮತ್ತೇನಂತ ಮಾಡಿದ್ರೆ ಸಾವು ನಂಗಿಲ್ಲ, ಅದು ಜೀವಂತ ಸಮ. ವೇದಾಂತ ನಿನ್ನೆವರ ಪ್ರಭಾವಿಸಿ ಇಲ್ಲಿ ಪ್ರಯೋಜನ ನೀಡಬೇಕು. ನಾನು ಮೊದಲೇ ಹೇಳಿದ್ದೀನಿ, ಸದ್ಗುರುಗಳ ಪ್ರಾಪ್ತಿ ಆಗುವ ಕ್ಷಣದವರೆಗೆ ಇಮೋಷನಲ್ ಪರ್ಸನಾಲಿಟಿಗೆ ಗೌರವ ಇದೆ, ಬೆಲೆ ಇದೆ. ವಂಶವಾನಿಗೆ ಸಂಪ್ರದಾಯಬದ್ಧವಾದ ಸದ್ಗುರು ಪ್ರಾಪ್ತವಾದ ನಂತರ ಇಮೋಷನಲ್ ವ್ಯಕ್ತಿತ್ವಕ್ಕೆ ಅಲ್ಲಿ ಯಾವ ಅವಕಾಶವೂ ಇಲ್ಲ. ವಿವೇಕ ಚಿಂತನೆ ರೈಟ್ ರಾಂಗ್ ನಿತ್ಯ ಅನಿತ್ಯ ವಸ್ತು ವಿವೇಕ, ನಿತ್ಯ ವಸ್ತು ಏಕಂ ಬ್ರಹ್ಮ ತಮ್ಮ ಸರ್ವಂ ಅನಿತ್ಯಂ, ಹೊರತು ಬರೆದಿರುವುದೆಲ್ಲವೂ ಅನಿತ್ಯ. ನಿತ್ಯ ವಸ್ತು ಏಕಂ ಬ್ರಹ್ಮ ಅನ್ಯ ಸರ್ವಂ ಅನಿತ್ಯಂ. ಇಷ್ಟು ಕರ್ತ ಇರಬೇಕು ನಮ್ಮ ವಿವೇಕ, ನಮ್ಮ ವಿವೇಕ ಇಷ್ಟು ಕಷ್ಟ ಇದೆ. ಇಲ್ಲೇ ಈ ಕ್ಷಣದಲ್ಲಿ ಜೀವನ ಪ್ರಾರಬ್ಧಗಳಿಗಿರ್ತಾರೆ, ಇಲ್ಲಿ ಬಿಡು ಯಾರ್ಯಾರು ಪ್ರಾರಬ್ಧದಲ್ಲಿ ಹೆಂಗೆ ಇಲ್ಲ ಅಂದಿರು. ಮತ್ತು ಮೊದಲೇ ಹೇಳಿದೆ, ಅಯ್ಯೋ ಸ್ವಾಮಿ ಆ ಸ್ವಾಮಿ ಅಯ್ಯೋ 20 ದಿನ ಊಟನೇ ಮಾಡಿದ್ರು, ಅಲ್ಲಿ ಸ್ವಾಮಿ ತಪ್ಪಿದೆ ಊಟ ಮಾಡಿಲ್ಲ ಅಂತ 4 ಮಂದಿಗೆ ತೋರಿಸುವ ಹಾಗೆ ನೀನು ಯಾಕೆ ನಡ್ಕೊಂಡಿ? ಅವರು ಊಟ ಮಾಡಿಲ್ಲ ಅನ್ನೋದಕ್ಕೆ ಅದು ಅವರ ಪ್ರಾರಬ್ಧ ಆಗಿರೋದು, ನೀನು ಯಾಕೆ ಮೊದಲ ಮಾಡಿದೀಯ? ನಿನ್ನ ನಿನ್ನ ಅಂತಃಶಕ್ತಿ ವೀಕ್ ಆಗ್ತದೆ, ನಿನ್ನ ಇಂಟರೆಸ್ಟ್ ವೀಕ್ ಆಗ್ತದೆ, ನಿನ್ನ ನಿನ್ನ ರೀಸನಿಂಗ್ ಪವರ್ ಕಡಿಮೆ ಆಗ್ತದೆ. ಜನ ಕೃಪಾ ಎಷ್ಟು ಮಾಡಿ, ಜನರು ನಮ್ಮನ್ನು ನೋಡಿ ಅಯ್ಯೋ ಪಾಪ ಅಂತ ಕರುಣೆಯನ್ನು ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ನೀನು ಹಾಗೆ ಜೀವನ ಮಾಡತಕ್ಕದ್ದು ಅಲ್ಲ. ಎಲ್ಲರೂ ನಾವೆಲ್ಲರೂ ಆ ಥರ ಜೀವನ ಮಾಡುವ ನಮಗೊಂದು ತಕ್ಕದ್ದಲ್ಲ. ಮತ್ತೆ ನಿಷ್ಕುಂತೆಯನ್ನು ಬಳಸ್ಕೋಬಾರ್ದು. ಆ ಗೌರವ ಡಿಸ್ರೆಸ್ಪೆಕ್ಟ್ ಅವಮಾನ ಅವ್ರಿಗೆ ಮಾಡಬಾರ್ದು. ಮತ್ತೇನು ಮಾಡಬೇಕಾಗಿದೆ? ಬ್ರಹ್ಮ ಚಿಂತನೆ ಸಾಧುಗಳು ಜೀವನ ನಡೆಸಬೇಕು. ಅದರಲ್ಲಿ ಹಾಗೆ ಗಟ್ಟಿಯಾಗಿ ಬೆಳಿಬೇಕು. ಸಾಧನ ಮಾಡುವುದರಲ್ಲಿ ಮನಸ್ಸು ಬುದ್ಧಿಗಳು ಭಾರಿ ಗಟ್ಟಿಯಾಗಿ ನಿಲ್ಲಬೇಕು. ಇದಕ್ಕೆ ಗಾಯತ್ರಿ ಜಪ. ನಿಮ್ಮ ಮಾಹಿತಿಗಾಗಿರುತ್ತೆ, ನನ್ನ ಉಪನಯನ ಆದಾಗ ನನ್ನ ವಯಸ್ಸು 6 ವರ್ಷ 6 ತಿಂಗಳು. 6 ವರ್ಷ 6 ತಿಂಗಳಿಗೆ ನನ್ನ ಉಪನಯನ ಆಯಿತು. ನಾನು ಸನ್ಯಾಸ ತಗೊಂಡಿದ್ದು 1983 ಫೆಬ್ರವರಿ. ನನ್ನ ಉಪನಯನ ಆದಾಗ 6.5 ವರ್ಷ. 6.5 ವರ್ಷದ ವಯಸ್ಸಿನಿಂದ ಹೇಳ್ಕೊಂಡು ನಾನು ಸನ್ಯಾಸ ತೆಗೆದುಕೊಳ್ಳುವ ದಿವಸದವರೆಗೂ ತಪ್ಪದೇ ನಾನು ಗಾಯತ್ರಿ ಜಪ ಮಾಡಿದ್ದೀನಿ. ಒಂದು ದಿನವೂ ತಪ್ಪಿಲ್ಲ. ನಾನು ಕಾಂಟ್ರಾಕ್ಟ್ ಆಗಿದ್ದೀನಿ, ಇಂಜಿನಿಯರ್ ಆಗಿದ್ದೀನಿ, ಆರ್ಕಿಟೆಕ್ಚರ್ ಮಾಡಿದ್ದೀನಿ, ಕ್ಲಾಸ್ 1 ಕಾಂಟ್ರಾಕ್ಟ್, ಗೌರ್ಮೆಂಟ್ ಕಾಂಟ್ರಾಕ್ಟ್ ಮಾಡಿದ್ದೀನಿ, ಬ್ರಿಡ್ಜಸ್ ಕಟ್ಟಿದ್ದೀನಿ, ರೋಡ್ಸ್ ಮಾಡಿದ್ದೀನಿ. ಇಷ್ಟೆಲ್ಲ ಬೀದಿ ಅವಸ್ಥೆಯಲ್ಲಿಯೂ ಕೂಡ ನಾನು ಒಂದು ದಿನವೂ ಗಾಯತ್ರಿ ಜಪ ಮಾಡದೇ ಇಲ್ಲ. ಏನಾದರೂ ಇಂಥ ಆತ್ಮವಿಶ್ವಾಸ ನನ್ನ ಇದೆ ಅಂತ ಆಗಿದ್ದಾದ್ರೆ ಅದು ಗಾಯತ್ರಿ ಮಾತೆ ಅನ್ನೋದಿಲ್ಲ ಮಾಡಿ. ಯಾರಿಗೆ ಗಾಯತ್ರಿ ಉಪದೇಶ ಆಗಿಲ್ಲ, ಬನ್ನಿ, ನಾನು ಉಪದೇಶ ಕೊಡ್ತೇನೆ. ಅತ್ಯಕ್ಕೆ ಕೂಡ ನೀವು ಜಾತಿ ಕೇಳಿಕೊಳ್ಬೋದು. ಆತ್ಮವಿಶ್ವಾಸ ಮನಸ್ಸು ಬುದ್ಧಿಗಳ ಗಟ್ಟಿ ಇಟ್ಕೊಡಿ. ಎರಡು ಟೆಕ್ಸ್ಟ್ ಮಂಗಳ ಆಗ್ತಾ ಇದೆ, ಕೊನೆಯ ಭಾಗದಲ್ಲಿ ನಾನು ಮಾತಾಡ್ತೀನಿ. ಇದು ಒಳ್ಳೇದು, ನಿಂತಿರೋ ಇದೆಲ್ಲ ಹೋಗ್ತಿರೋ ಗೊತ್ತಿಲ್ಲ. ಆದರೆ ಸಾಧನ ಮಾರ್ಗದಲ್ಲಿ ಮನಸ್ಸು ಬುದ್ಧಿಗಳು ಚೆನ್ನಾಗಿ ಗಟ್ಟಿ ಇರಬೇಕಾದ್ರೆ ನಿಮ್ಮ ಗುರಿ ಸ್ಪಷ್ಟ ಇರಬೇಕು. ಏನಕ್ಕಾಗಿ ನಾನು ಮಾಡ್ತಾ ಇದ್ದೀನಿ? ನಾ ಮನೆಯನ್ನು ಏನಕ್ಕಾಗಿ ಬಿಡ್ತೀನಿ? ನನ್ನ ತಂದೆ ತಾಯಿ ಬಿಟ್ಟು ಬರೋ ಅವಶ್ಯಕತೆ ಇತ್ತು ನನಗೆ. ನನ್ನ ವ್ಯಾಪಾರ ಬಿಟ್ಟು ಯಾಕೆ ಬಂದೆ? ನಾನು ನನ್ನ ನೌಕರಿ ಬಿಟ್ಟು ಯಾಕೆ ಬಂದೆ? ನನ್ನ ಕಾಲೇಜ್ ಬಿಟ್ಟು ಯಾಕೆ ಬಂದೆ? ಆರ್ ಯು ಕ್ಲಿಯರ್ ಅಂತ ಹೋಗ್ತಾ ಅಕಸ್ಮಾತ್ ನಿಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇದ್ದದ್ದಾಗ ಎಲ್ಲಿ ಬಂದಿಯೋ ಅಲ್ಲಿ ಅದಕ್ಕೆ ಪರಿಹಾರ ಇದೆಯಾ? ಸ್ವಾಮಿ ಏನೋ ಸೇವಾ ಮಾಡ್ಕೊಂಡು ನಿಮ್ಮ ಅಪ್ಪ ಅಮ್ಮ ಸೇವಾ ಮಾಡೋ ಮಗನ ಇನ್ನೇನು ಸೇವಾ ಮಾಡ ಸೇವಾ ಮಾಡ್ಕೊಂಡು ಇರ್ತಾನೆ. ಅದಕ್ಕಾಗಿ ಮನೆ ಬಿಡೋ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ. ಲೈಫ್ ಅಂಡರ್ಸ್ಟ್ಯಾಂಡಿಂಗ್ ಯಾವುದೋ ಒಂದು ಸಂಸ್ಥೆಯೋ ಯಾವುದೋ ಒಂದು ಆಶ್ರಮಕ್ಕೆ ಹೋಗಿ ನಾನು ಸೇವಾ ಮಾಡ್ಕೊಂಡಿರ್ತೇನೆ. ಆ ಸೇವಾ ಮಾಡ್ಕೊಂಡಿರ್ತಕ್ಕೆ ಆಶ್ರಮ ಬೇಕಂತ ಏನಿಲ್ಲ. ಬ್ಯಾಕ್ ಹೋಮ್ ಸರ್ ಭಗವದ್ಗೀತೆಯಲ್ಲಿ ಭಗವಂತನ ಹೇಳ್ತಾನೆ ಮಾಡ್ಕೊಂಡು ಸ್ವಸನ್ಯಾಸೀಚೆ ಯೋಗೀಚೆ. ಅವನೇ ಸನ್ಯಾಸಿ ಅನ್ಕೋತಾನೆ, ಅವನೇ ಯೋಗಿ ಅನ್ಕೋತಾನೆ. ಕರ್ಮ ಯೋಗಿ ಅವನ ಸನ್ಯಾಸಿ ಅವರು, ಕರ್ಮಯೋಗಿ ಅವರು. ನಿಮ್ಮ ಮನೆಯ ಸೇವಾ ಮಾಡಿದ್ರು ಕೂಡ ನೀನು ಸನ್ಯಾಸಿ. ಆದರೂ ಆಶಾ ಬಂದೇ ಇದ್ರಂತ ಶುದ್ಧಿ ಹೊಡಿತೀವಿ. ಅಧ್ಯಯನ ಎಲ್ಲರಿಗೂ ಅಧ್ಯಯನ ಸ್ಟಡಿ ಪ್ರಸಾದ ಆಶ್ರಮ ದಿ ಆಶ್ರಮ ಟು ಸಪೋರ್ಟ್ ದಿ ಸ್ಟಡಿ. ಆಶ್ರಮವಾಗಲಿ, ಆ ಸಂಸ್ಥೆ ಆಗಲಿ, ಆ ಸಂಸ್ಥೆಯ ಗುರುಗಳಾಗಲಿ, ಆ ಸಂಸ್ಥೆ ಸನ್ಯಾಸಿಗಳಾಗಲಿ, ಸ್ವಾಮಿಗಳಾಗಲಿ, ಜಗದ್ಗುರುಗಳಾಗಲಿ, ಅವರು ಏನ್ ಮಾಡಬೇಕು ಅಂದ್ರೆ ಇವರಿಗೆ ಅಧ್ಯಯನಕ್ಕೆ ಸಪೋರ್ಟ್ ಮಾಡಬೇಕು. ಬಸವ ಸಿಕ್ಕಪ್ಪ ಅಂತೇಳಿ ನಮ್ಮ ರಾಜೇಶ್ ಡ್ರೈವರ್ ಬಂದು ಜಸ್ಟ್ ಮಿನಿಟ್ ಅವನಿಗೆ ಬೇಡ ಬೇಡ ಇದು ಬರುತ್ತಮ್ಮ. ಯಾಕಾಗಿರ್ಬೋದು? ಹೌದಮ್ಮ, ಕರೆಂಟ್ ಅದು ಅದು ಚೇಂಜ್ ಓವರ್ ಮಾಡ್ಬೇಕಮ್ಮ. ರಾಜೇಶ್ ನೋಡಿ, ಅವನಿಗೆ ಇಷ್ಟು ಕೆಲಸ ಮಾಡ್ತಾ ಇವತ್ತು ಅವನಿಗೆ ಸ್ವಲ್ಪ ಅವಕಾಶ ಕೊಟ್ಟರು ಸಾಕು. ನಿಮ್ಮೆಲ್ಲರ ಮಧ್ಯೆ ಒಂದು ಕೂತ್ಕೊಂಡು ನಿಜದ ಚೆನ್ನಾಗಿ ಅಷ್ಟು ನಾನು ಇವತ್ತು ಅವ್ರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ? ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಅವನೇ ಹೇಳ್ದಾನೆ. ನನಗೆ ಸಾಕಷ್ಟು ಚಾಲೆಂಜ್ ಇದೆ, ಆ ಚಾಲೆಂಜ್ ಬಂದರೆ ಉದ್ಯೋಗ ಅದಕ್ಕೆ ಹೋಗ್ತದೆ. ಅವಾಗಿವಾಗ ನನಗೆ ನಾಲ್ಕು ಮಾತು ಹೇಳ್ತಿರುವ ಸಾಕು ನನಗೆ. ಹೇಳಿದೆ ಕಲಾವತಿಯಲ್ಲಿ ಶ್ರೀದೇವಿ ರಾಜಕೃಷ್ಣ ಹೆಂಡತಿಗೆ ರಾತ್ರಿ ಉಪವಾಸ ಕೂತ್ಕೊಂಡು ನೀವು ತಿಳಿಸಿದ ವಿಷಯದಲ್ಲಿ ಇವತ್ತು ರಾಜೇಶ್ ಹೇಳಿ ನಾನು ಬೇರೆ ಇದೆಯಲ್ಲ ನಾನು ಕೂತಿದ್ದೆ ರಾತ್ರಿ ಕೂತ್ಕೊಂಡು ನಾವು ಯಾಕೆ ಕನ್ಫ್ಯೂಸ್ ಆಗ್ತೀವಿ ಅಂದ್ರೆ ಮನೆ ಯಾಕೆ ಬರ್ತೀವಿ ಗೊತ್ತಿಲ್ಲ, ನನ್ನ ಗುರಿ ಏನು ಗೊತ್ತಿಲ್ಲ, ಅದಕ್ಕಾಗಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಿಟ್ಟು ಈಶ್ವರನ ಗುರದಿಂದ ಇಲ್ಲಿಯವರೆಗೂ ಬಂದಿರಿ, ಮುಂದಿನ ಮಾರ್ಗಕ್ಕೆ ನೀನ ಜೆಸಿಬಿ ಹಾಕ್ತೀರ. ಜೆಸಿಬಿ ಹಾಕೋದ್ರೆ ಅವ್ರು ಜೆಸಿಬಿ ಅಂತಕ್ಕೆ ರಸ್ತೆ ಏನಾಗುತ್ತೆ ಏನಂತ ಇಲ್ಲಿ ದೋಸ್ತಿ ಕಾರ್ಯ ನಡೆದಿದೆ, ಹಾಗೆ ಬೇರೆ ರಸ್ತೆಯಿಂದ ಹೋಗಬೇಕನ್ನು ಬೋರ್ಡ್ ಹಾಕಿದ್ರು ಡೈವರ್ಷನ್ ಡೈವರ್ಷನ್ ಡಿವಿಯೇಷನ್ ಮತ್ತೆ ನಾವು ಯಾವ ವಿದ್ಯಾರ್ಥಿ ಭಗವಂತ ಒಂದ್ಸಲ ಕಾಣ್ ಕೊಡ್ತಾನೆ ನಾನು ಒಂದೇ ಸಲ ಆ ಮಾಯೇ ಹಾಗೆ ಅವರು ಇದೊಂದು ಬಂದಿದೆ ಎರಡು ಪಕ್ಷ ನಿಂತಿದ್ದೀವಿ ಸಾಕಷ್ಟು ವಿಷಯಗಳಿವೆ ಅಂದ್ರೆ ಅಧ್ಯ ಜೊತೆ ಆಗಲಿಕ್ಕೆ ಎರಡು ವರ್ಷ ಬೇಕಿದೆ ನಾಲ್ಕು ಆರು ಉಪನಿಷತ್ತುಗಳು ಮುಗಿದಿತ್ತು ಸಾಕಷ್ಟು ಸಂಗ್ರಹ ಇದೆ ಎಲ್ಲವನ್ನೂ ತಿಳಿಸಿ ಹೇಳುವ ಉತ್ಸಾಹ ಹುಮ್ಮಸ್ಸು ಮತ್ತು ಶಕ್ತಿ ಇಲ್ಲಿವರೆಗೂ ನಮಗಿದೆ. ಇನ್ನೂ ಎರಡು ವರ್ಷ ಏನು ಸಮಸ್ಯೆ ಇಲ್ಲ. ನಿಮ್ಮ ಮುಂದಿನ ಆಧ್ಯಾತ್ಮಿಕ ಜೀವನ ಯಶಸ್ವಿಯಾಗಲಿ ಅಂತ ಭಗವಂತನಿಗೆ ಪ್ರಾರ್ಥಿಸ್ತಾ ಸದ್ಗುರು ಭಗವತ್ಪಾದಾಚಾರ್ಯರು ಅನುಗ್ರಹವಾಗಿ ಪರಮ ಪೂಜ್ಯ ಸ್ವಾಮೀಜಿ ನಿಮಗೆ ಎಲ್ಲ ಪ್ರಕಾರವಾದಂತಹ ತಿಳುವಳಿಕೆ ಶಕ್ತಿಯನ್ನು ಕೊಡಲಿ ಅಂತ ಈ ಗ್ರಂಥವನ್ನು ಮಂಗಳ ಮಾಡ್ತಾ ಇದ್ದೀವಿ. ಶ್ಲೋಕ ಪಂಚಕವಿನ ಪಠತೆ ಮನುಷ್ಯ ಸಂಚಿಂತಯನ್ನನುದಿನ ಸ್ಥಿರತಾಮುಪೇತ್ಯ ಸತ್ಯಾಸು ಸಂಸ್ಕೃತಿ ಸವಾನನ ಶೀಘ್ರ ಘೋರ ತಾಪ ಮನುಷ್ಯ ಇದನ್ ಪಂಚಕಂ ಶ್ಲೋಕಂ ಪಠತೆ ಯಾವ ಮನುಷ್ಯನು ಈ ಪಂಚಕವನ್ನು ಐದು ಶ್ಲೋಕಗಳಿದ್ದಂತ ಪಂಚಕ ಅಂತ ಕರೀತಾರೆ. ಆರು ಶ್ಲೋಕ ಇದ್ದರೆ ಏನಂತ ಕರೀತಾರೆ ಷಟ್ಕ ಅಂತ ಇದು ಪಂಚಕ. ಈ ಪಂಚಕ ಸ್ತೋತ್ರವನ್ನ ಯಾರು ಅನುದಿನವನ್ನು ತಪ್ಪದೇ ಅದನ್ನ ಪಾಠಿಸ್ತಾರೋ ತಮ್ಮ ಚಿಂತೆಯನ್ನು ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಾರೋ ಅವರು ತಿಳ್ಕಾಬೇಕು, ಅವರು ಆತ್ಮಸ್ಥಿತಿಯಲ್ಲಿ ನಿಲ್ಲುತ್ತಾರೆ. ಸಸ್ಯ ಆಶು ಸಂಸ್ಕೃತಿ ದವಾನನ ತೀವ್ರ ಘೋರ ತಾಪ ಏನು ಪ್ರವಾಹದಂತೆ ಅಧಿಕಾರ ಇದೆಯೋ ಈ ಘೋರ ತಾಪ ಸಂಸಾರ ಇದನ್ನ ದಾಟಿ ಅವರು ಪ್ರಶಾಂತಿ ಉಪಯಾಸಿ ಅವರು ಶಾಂತ ಸ್ಥಿತಿಯನ್ನು ಹೊಂದುತ್ತಾರೆ. ಸ್ಥಿತಿ ಪ್ರಸಾದ ಸ್ಥಿತಿ ಪ್ರಸಾದ ಅಂದ್ರೆ ನಾನು ಕೊನೆಗೆ ಏನೊಂದು ರಾಜ್ಯವಾದ ಮಾಡಿದೇನೋ ಅದೇ ಸ್ಥಿತಿ ಪ್ರಸಾದ. ನಮ್ಮ ಮುಂದಿನ ಜೀವನ ಇದು ಹೆಚ್ಚು ಹೆಚ್ಚು ಹೆಚ್ಚು ಇದರೊಳಗೆ ಇನ್ನೊಂದು ಏನು ಇಲ್ಲ ಅಂದಿದೆ. ಮೋದಿ ಬರ್ತಾನೋ ಮೋದಿ ಹೋಗ್ತಾನೋ ಗೌಡ ಬರ್ತಾನೋ ಗೌಡ ಹೋಗ್ತಾನೋ ಏನಾದರೂ ಆಗ್ತಿರ್ತದೆ. ನಮ್ದು ನಿಮ್ದು ಏನೋ ಈ ಆಶ್ರಮದ ಈ ಪರಿಸರದಲ್ಲಿ ಅಧ್ಯಯನ ಮಾಡ್ತಾ ಇರೋದು ಅಧ್ಯಯನ ಮಾಡ್ತಾ ಇರೋದು ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಸಮಯ ಹುಡುಗುತ್ತಾರೆ ಅದನ್ನ ಸೇವೆಗೆ ಇರೋದು ಅಷ್ಟೇ. ಇದೇ ಚಿತಿ ಪ್ರಸಾದ ಸದ್ಯಕ್ಕೆ ಇದು ಒಂದೇ ಚಿತಿ ಪ್ರಸಾದ ಅಂತ ಇಷ್ಟ ಸದ್ಗುರುಗಳು ಕೊಟ್ಟಂತಹ ಕೊನೆಯ ಉಪದೇಶ ಇದೆಯೋ ಇದೇ ಚಿತಿ ಪ್ರಸಾದ. ಓ ಸತ್ಯ.